ಆಕಾಶವಾಣಿ ಬೆಂಗಳೂರು ನಿಲಯದ ಸಂಜೆಯ ಪ್ರಸಾರವನ್ನು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:30:15. ಆತ್ಮೀಯ ಕೇಳುಗರಿಗೆಲ್ಲ ಚೈತನ್ಯಚಲಯ ಮಠ ಮಾಡುವ ನಮಸ್ಕಾರಗಳು. ಆಕಾಶವಾಣಿ ನಮ್ಮ ಕಾರ್ಯಕ್ರಮ ಇದೀಗ ಪ್ರಾರಂಭ. ಕೃಷಿರಂಗ ಮೊದಲಿಗೆ ಪ್ರಕಟಣೆ. ಆಗಸ್ಟ್ 15 ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800042588666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಕ್ಷಯ ರೋಗಿಗಳು ನಿಯಮಿತವಾಗಿ ಮಾತ್ರೆಗಳನ್ನು ಸೇವಿಸುವುದರ ಜೊತೆಗೆ ಪೌಷ್ಟಿಕ ಆಹಾರ ಸೇವನೆಯೂ ಅಷ್ಟೇ ಮುಖ್ಯ. ಅಪೌಷ್ಟಿಕತೆಯಿಂದ ಬಳಲುತ್ತಿರುವವರಲ್ಲಿ ಕ್ಷಯರೋಗದ ಸಾಧ್ಯತೆ 3 ಪಟ್ಟು ಹೆಚ್ಚು. ಚಿಕಿತ್ಸೆಯ ಸಮಯದಲ್ಲಿ ಪೌಷ್ಟಿಕ ಆಹಾರ ಸೇವಿಸದಿದ್ದರೆ ಮಾತ್ರೆಗಳ ಅಡ್ಡ ಪರಿಣಾಮ ಹೆಚ್ಚಾಗಬಹುದು. ಮಾತ್ರೆಗಳ ಜೈವಿಕ ಲಭ್ಯತೆ ಕಡಿಮೆಯಾಗಬಹುದು. ಕ್ಷಯರೋಗ ತೀವ್ರವಾಗಬಹುದು. ಎಚ್ಚರ. ನಿಕ್ಷಯ ಪೋಷಣ್ ಯೋಜನೆ ಅಡಿ ಕ್ಷಯರೋಗಿಗಳಿಗೆ ಪೌಷ್ಟಿಕ ಆಹಾರಕ್ಕಾಗಿ ತಿಂಗಳಿಗೆ 500 ರೂಪಾಯಿಗಳ ಪ್ರೋತ್ಸಾಹ ಧನ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗಕ್ಕೆ ಸ್ವಾಗತ. ಇಂದಿನ ಕೃಷಿರಂಗದಲ್ಲಿ ಬಿತ್ತನೆ ಬೀಜದ ಪರೀಕ್ಷೆ ಕುರಿತು ಬಿತ್ತನೆ ಬೀಜದ ತಜ್ಞರಾದಂತಹ ಡಾಕ್ಟರ್ ಕೆಜೆ ಸೌಮ್ಯ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಸೌಮ್ಯ ಅವರೇ. ನಮಸ್ತೆ ಸರ್. ಬೀಜ ನಮ್ಮ ಕೃಷಿನಲ್ಲಿ ಒಂದು ಮೂಲ ಪರಿಕರ ಅಂತ ಹೇಳ್ಬೋದು. ಒಂದು ಗಾದನೆ ಇದೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತಂದು, ಜೊತೆಗೆ ಬೀಜದಂತೆ ಬೆಳೆ ಅಂತಲೂ ಕೂಡ ಒಂದು ಮಾತಿದೆ. ಈ ಒಂದು ಬಿತ್ತನೆ ಬೀಜ ಸರಿಯಾಗಿಲ್ಲದೇ ಇದ್ದರೆ ನಾವು ಉತ್ತಮವಾದಂಥ ಬೆಳೆಯನ್ನು ಪಡೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ಮತ್ತು ನಾವು ಬಿತ್ತನೆ ಬೀಜದ ಒಂದು ಮೊಳಕೆಯನ್ನು ಪರೀಕ್ಷೆ ಮಾಡ್ಕೊಳ್ಳೋದು ಅಷ್ಟೇ ಮುಖ್ಯವಾಗುತ್ತೆ. ಆ ಮೊಳಕೆ ಒಂದು ಚೆನ್ನಾಗಿ ಬರಬೇಕು ಅಂದರೆ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಸಂಗ್ರಹಣೆ ಮಾಡಿಕೊಂಡು ಬಳಕೆ ಮಾಡ್ಕೋಬೇಕಾಗತ್ತೆ. ಹೌದು ಸರ್. ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಬಿತ್ತನೆ ಬೀಜದ ಬೇಸಾಯಕ್ಕೆ ಬಳಸೋದಕ್ಕಿಂತ ಮುಂಚೆ ಗುಣಮಟ್ಟದ ಪರೀಕ್ಷೆಯನ್ನು, ಮೊಳಕೆ ಪರೀಕ್ಷೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅವರೇ ಮನೆ ಮಟ್ಟದಲ್ಲಿ ಅನ್ನುವಂಥ ವಿಚಾರದ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕು. ಮೊದಲಿಗೆ ಈ ಉತ್ತಮವಾದಂಥ ಬಿತ್ತನೆ ಬೀಜ ಅಂದರೆ ಏನು ಅಂತ ಸ್ವಲ್ಪ ಹೇಳ್ತೀರಾ? ಉತ್ತಮವಾದ ಬಿತ್ತನೆ ಬೀಜ ಅಂತಂದರೆ ಅದಕ್ಕೆ ತುಂಬ ಮೊಳಕೆ ಹೊಡೆಯೋ ಶಕ್ತಿ ಇರಬೇಕು, ಮತ್ತು ಅದು ಎಲ್ಲ ರೋಗರಹಿತ ಬೀಜಗಳಿಂದ ಮುಕ್ತವಾಗಿರಬೇಕು, ಬಲಿಷ್ಠವಾಗಿರಬೇಕು, ಮತ್ತು ಅದನ್ನು ಬೆಳೆ ಬೆಳೆದಾಗ ಒಮ್ಮಟ್ಟಕ್ಕೆ ಬೆಳೆದು ಒಳ್ಳೆ ಫಸಲನ್ನು ಕೊಡಬೇಕು. ಅದನ್ನು ನಾವು ಉತ್ತಮ ಬೀಜ ಅಂತ ಕರಿತೇವೆ. ಈಗ ಬೀಜ ಅಂತಂದರೆ ನಾವು ತಕ್ಷಣ ನಮಗೆ ಜ್ಞಾಪಕಕ್ಕೆ ಬರೋದು ಅಂತಂದರೆ ಯಾವುದಾದ್ರೂ ಒಂದು ಕಾಳು. ಆದರೆ ಬೀಜಶಾಸ್ತ್ರದ ಪ್ರಕಾರ ಒಂದು ಪೀಳಿಗೆ ಅಥವಾ ತಲೆಮಾರನ್ನ ಮುಂದುವರಿಸಲು ಸಹಾಯವಾಗಬಲ್ಲಂತಹ ಯಾವುದಾದ್ರೂ ಸಸ್ಯದ ಭಾಗವನ್ನು ನಾವು ಬೀಜ ಅಂತ ಕರಿತೇವೆ. ಸಾಮಾನ್ಯವಾಗಿ ಸಸ್ಯ ಭಾಗಗಳಲ್ಲಾದಂತಹ ಬೇರು, ಕಾಂಡ, ಎಲೆ, ಮೊಗ್ಗು, ಮತ್ತು ಪುಷ್ಪದ ಭಾಗ ಮತ್ತು ಪರಾಗರೇಣು, ಇವುಗಳ ಸಂಯೋಜನೆಯಿಂದ ಫಲಿಸಿದಂತಹ ಬೀಜಗಳು ಸಂತಾನಾಭಿವೃದ್ಧಿಗೆ ಏನಾದರೂ ನೆರವಾದರೆ ಅವುಗಳನ್ನ ನಾವು ಬೀಜ ಅಂತ ಕರಿತೇವೆ. ಈಗ ಮುಖ್ಯವಾಗಿ ನಾವು ಈ ಬೀಜಗಳಲ್ಲಿ ವಿವಿಧ ವರ್ಗಗಳನ್ನು ಮಾಡಿಕೊಂಡಿದ್ದೀವಿ. ಹಾಂ ಹೌದು ಸರ್. ಈಗ ನಾವು ವಿವಿಧ ವರ್ಗಗಳು ಅಂತಂದರೆ ಅನುವಂಶಿಕ ಬೀಜ, ತಳಿವರ್ಧಕ ಬೀಜ, ಆಧಾರಿತ ಬೀಜ ಅಂತ ಇದೆ. ಇದನ್ನೆಲ್ಲ ನಾವು ವಿಜ್ಞಾನಿಗಳು ನಮ್ಮ ಏನು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಅಥವಾ ನಮ್ಮ ರಿಸರ್ಚ್ ಸೆಂಟರ್ಗಳಲ್ಲಿ ಮಾತ್ರ ನಾವು ಇದನ್ನು ಉತ್ಪಾದನೆ ಕೈಗೊಳ್ತೀವಿ. ನಾವು ಅಂದರೆ ನಮ್ಮ ವಿಜ್ಞಾನಿಗಳ ಸಮ್ಮುಖದಲ್ಲೇ ಇವನ್ನೆಲ್ಲ ಬೆಳೆಸ್ತೀವಿ. ನಾವು ರೈತರಿಗೆ ಕೊಡುವಂಥದ್ದು ಪ್ರಮಾಣಿತ ಬೀಜ ಮತ್ತು ನಂಬಿಕೆಗೆ ಅರ್ಹ ಬೀಜ, ಅಂದರೆ ಟ್ರೂತ್ಫುಲ್ಲಿ ಲೇಬಲ್ ಸೀಡ್, TL ಸೀಡ್ ಅಂತಾರೆ ರೈತರು, CS ಸೀಡ್ ಅಂದರೆ ಪ್ರಮಾಣಿತ ಬೀಜ. ಇದನ್ನು ನಾವು ರೈತರಿಗೆ ವಿತರಣೆ ಮಾಡ್ತೀವಿ ಬೆಳೆ ಬೆಳೆಯಲಿಕ್ಕೋಸ್ಕರ. ಇನ್ನು ಮುಖ್ಯವಾಗಿ ನಾವೀಗ ಬೀಜದ ಪರೀಕ್ಷೆಗೆ ಬಂದರೆ ಯಾವ ಒಂದು ಪರೀಕ್ಷೆಗಳನ್ನು ಈ ಬೀಜ ಪರೀಕ್ಷೆಯಲ್ಲಿ ನಾವು ಮಾಡ್ತೀವಿ ಅಂತೀರಿ? ಮುಖ್ಯವಾಗಿ ನಾವು ಅನುವಂಶಿಕ ಪರಿಶುದ್ಧತೆ ಮತ್ತು ಭೌತಿಕ ಪರಿಶುದ್ಧತೆ, ಬೀಜ ಆರೋಗ್ಯ ಸೀಡ್ ಹೆಲ್ತ್ ಅಂತ, ಬೀಜ ಮೊಳಕೆ ಒಡೆಯುವ ಸಾಮರ್ಥ್ಯ ಮೊಳಕೆ ಪ್ರಮಾಣ, ದಿಢೀರ್ ಜೀವಾಂಶ ಪರೀಕ್ಷೆ, ಮತ್ತು ಬೀಜ ಬಲಸತ್ವ ಪರೀಕ್ಷೆ, ಮತ್ತು ಬೀಜ ತೇವಾಂಶದ ಪರೀಕ್ಷೆ, ಇವಿಷ್ಟು ಪರೀಕ್ಷೆಗಳನ್ನ ನಾವು ನಮ್ಮ ಬೀಜ ಪರೀಕ್ಷಾ ಪ್ರಯೋಗಾಲಯದಲ್ಲೇ ಕೂಡ ಮಾಡ್ತೀವಿ. ಅಂದರೆ ಈ ಬೀಜ ಮಾದರಿಗಳ ಈ ಎಲ್ಲ ಪರೀಕ್ಷೆಗಳನ್ನು ಬೀಜ ಪರೀಕ್ಷಾ ಕೇಂದ್ರದಲ್ಲೇ ಕೈಗೊಳ್ಳಲಾಗುತ್ತೆ? ಹೌದು ಹೌದು. ಇದಿಷ್ಟು ಬೀಜ ನಾವು ಉತ್ಪಾದನೆ ಮಾಡಿದ ನಂತರ ಅದರ ಗುಣಮಟ್ಟನ ನಮ್ಮ ಪ್ರಯೋಗಾಲಯದಲ್ಲೇ ಎಲ್ಲ ಪರೀಕ್ಷೆ ಮಾಡಿ ನಂತರ ಅದನ್ನು ನಾವು ರೈತರಿಗೆ ವಿತರಣೆ ಮಾಡಲಿಕ್ಕೆ ಕೊಡ್ತೀವಿ. ಈಗ ಉತ್ತಮ ಬೀಜದ ಗುಣಲಕ್ಷಣಗಳು ಯಾವ್ಯಾವು ಅಂತೀರಿ? ಅಂತಂದ್ರೆ ನಾನು ಅವಾಗ್ಲೇ ಹೇಳಿದೆ, ಉತ್ತಮ ಗುಣಮಟ್ಟದ ಬೀಜ ಅಂತಂದ್ರೆ ಅದಕ್ಕೆ ಗರಿಷ್ಠ ಮೊಳೆಯುವ ಮ್ಯಾಕ್ಸಿಮಮ್ ಶಕ್ತಿ, ಮೊಳಕೆ ಶಕ್ತಿ ಹೊಂದಿರಬೇಕು. ಅನುವಂಶೀಯವಾಗಿ ಮತ್ತು ಭೌತಿಕವಾಗಿ ಕೂಡ ಶುದ್ಧವಾಗಿರಬೇಕು. ನಿಗದಿತ ಪ್ರಮಾಣದ ತೇವಾಂಶವನ್ನು ಕೂಡ ಹೊಂದಿರಬೇಕು. ಜೊತೆಗೆ ಯಾವುದೇ ರೋಗ ಹಾಗೂ ಕೀಟಬಾಧೆ ಇಲ್ಲದೆ ಆರೋಗ್ಯಯುತವಾಗಿರಬೇಕು. ಕಳೆ ಹಾಗೂ ಇತರ ತಳಿಗಳ ಬೀಜದಿಂದ ಕೂಡ ಅದು ಮುಕ್ತವಾಗಿರಬೇಕು. ಅದನ್ನು ನಾವು ಉತ್ತಮ ಗುಣಮಟ್ಟದ ಬೀಜ ಅಂತ ಕರಿತೇವೆ. ಅಂದ್ರೆ ಈ ಬೀಜ ಒಂದು ಉತ್ತಮವಾದಂತಹ ಇಳುವರಿ ಕೊಡಬೇಕಾದ್ರೆ ಏನೇನು ಗುಣಗಳನ್ನು ಹೊಂದಿರಬೇಕಾಗತ್ತೆ? ನಾವು ಉತ್ಪಾದನೆ ಮಾಡಿದಂತ ಬೀಜ ಗರಿಷ್ಠವಾಗಿ ಶೇಕಡ 98% ಭೌತಿಕ ಶುದ್ಧತೆಯನ್ನು ಹೊಂದಿರಬೇಕು. ಅದರಲ್ಲಿ ಶೇಕಡ 2% ಕಸಕಡ್ಡಿ ಇರುತ್ತೆ, ಅದನ್ನ ನಾವು ಓಕೆ ಅಂತ ಲಾಟ್ನ ಪಾಸ್ ಮಾಡ್ತೀವಿ. ಮತ್ತೆ ಕವಚವಿಲ್ಲದ ಬೀಜದ ಪ್ರಮಾಣ ಶೇಕಡ 2% ಇರುತ್ತೆ. ಅನುವಂಶೀಯ ಶುದ್ಧತೆ ಬಂದು ಶಂಕರಣ ತಳಿಗಳಿಗೆ ಶೇಕಡ 95% ಇದ್ರೆ, ಅಭಿವೃದ್ಧಿ ಪಡಿಸಿದಂತಹ ತಳಿಗಳಿಗೆ ಶೇಕಡ 98% ಇರುತ್ತೆ. ಮತ್ತೆ ಮೊಳಕೆ ಪ್ರಮಾಣ ಆಯಾ ಬೆಳೆ ಬೀಜಗಳಿಗೆ ನಿಗದಿಪಡಿಸಿರುವ ಹಾಗೆ ಕನಿಷ್ಠ ಶೇಕಡ 65-90% ಇರುತ್ತೆ. ಉದಾಹರಣೆಗೆ ಭತ್ತದ ಬೆಳೆಯಲ್ಲಿ ಭೌತಿಕ ಶುದ್ಧತೆ 98% ಇದ್ರೆ ಕಸ ಕಡ್ಡಿ 2% ಇರುತ್ತೆ. ಅದಕ್ಕೆ ಮೊಳಕೆ ಪ್ರಮಾಣ, ಗರಿಷ್ಠ ಮೊಳಕೆ ಪ್ರಮಾಣ ಅದಕ್ಕೆ 80% ಆದ್ರೂ ಇರಬೇಕು, ಅಥವಾ 80% ಮೇಲಾದ್ರೂ ಇರಬೇಕು. 80%ಕ್ಕಿಂತ ಕಡಿಮೆ ಇದ್ರೆ ಅದನ್ನ ನಾವು ರೈತರಿಗೆ ವಿತರಣೆ ಕೊಡೋದಿಲ್ಲ, ಅದು ಫೇಲ್ ಆಗಿದೆ ಟೆಸ್ಟ್ ಅಲ್ಲಿ, ಯೋಗ್ಯ ಅಲ್ಲ ಅಂತ. ಓಕೆ. ಮತ್ತೆ ಇನ್ನೊಂದು ಆಕ್ಷೇಪಾರ್ಹ ಒಟ್ಟು ಕಳೆ ಬೀಜಗಳು 1 ಕೆಜಿಗೆ ಸುಮಾರು 20 ಇದ್ರು ಅದನ್ನ ನಾವು ಪಾಸ್ ಮಾಡ್ತೀವಿ. ಕಳೆ ಬೀಜಗಳು ಕೂಡ 1 ಕೆಜಿಯಲ್ಲಿ 5 ಇದ್ರೆ ಓಕೆ. ಮತ್ತೆ ಇದಕ್ಕೆ ತೇವಾಂಶ, ಈ ಬೀಜದ ರಾಶಿಯ ತೇವಾಂಶ ಗರಿಷ್ಠ 13 ಇರಬೇಕಾಗುತ್ತೆ. ಅದನ್ನ ನಾವೇನಾದ್ರೂ ಮಾಯಿಶ್ಚರ್ ಪ್ರೂಫ್ ಕಂಟೈನರ್ ಅಂತ ಅಂದ್ರೆ ತೇವಾಂಶ ಹೊರಗೆ ಹೋಗದೆ ಇರುವಂತ ಕಂಟೈನರ್ ಏನಾದ್ರೂ ನಾವು ಅದನ್ನ ನಾವು ಸಂಗ್ರಹಣೆ ಮಾಡಿದ್ರೆ ಅದಕ್ಕೆ ಗರಿಷ್ಠ ತೇವಾಂಶ 8 ಇರಬೇಕಾಗುತ್ತೆ. ಮುಖ್ಯವಾಗಿ ಇವೆಲ್ಲ ಒಂದು ಗುಣಗಳನ್ನ ಹೊಂದಿರುತ್ತೆ, ಇವೆಲ್ಲ ಕೂಡ ಉತ್ತಮ ಗುಣಮಟ್ಟದ ಬೀಜದ ಲಕ್ಷಣಗಳಾಗಿರುತ್ತೆ. ಅಂದ್ರೆ ಈಗ ಉತ್ತಮವಾದಂತ ಬೀಜವನ್ನು ನಾವು ಬಳಕೆ ಮಾಡಿದಾಗ ಏನೇನು ಪ್ರಯೋಜನ ಪಡಿಬಹುದು ಅಂತೀರಿ? ಈ ಉತ್ತಮ ಗುಣಮಟ್ಟದ ಬೀಜದ ಬಳಕೆಯಿಂದ ನಾವು ಜಮೀನಿನಲ್ಲಿ ಅಥವಾ ತಾಕುಗಳಲ್ಲಿ ನಾವು ಬೀಜನ ನಾವು ಉತ್ಪಾದನೆ ಮಾಡಕ್ ಕೈಗೊಂಡ್ರೆ ಗರಿಷ್ಠ ಮೊಳಕೆ ಪ್ರಮಾಣನ ನಾವು ನೋಡಬಹುದು. ಹಾಗೆ ಅನುವಂಶಿಕವಾಗಿ ಇದು ಶುದ್ಧವಾಗಿದ್ದು ಬರಿಕೆ ಬೀಜಗಳಿಂದ ಮುಕ್ತವಾಗಿರುತ್ತೆ. ಸಸಿಗಳು ದೃಢಕಾಯದಿಂದಿರುತ್ತವೆ. ಮತ್ತೆ ಹೆಚ್ಚಿನ ಬಲದಿಂದ ಸಸಿಗಳು ಬೆಳೆಯೋದ್ರಿಂದ ಅಹಿತವಾದ ವಾತಾವರಣ, ಮೇನಾಗಿ ನೆರೆ ಬರ ಅಥವಾ ಉಷ್ಣ ಚಳಿ ಇಂಥ ಅಹಿತಕರವಾದಂತ ವಾತಾವರಣದಲ್ಲಿ ಕೂಡ ಅದನ್ನ ಬೆಳೆಯೋ ಶಕ್ತಿ ಹೊಂದಿರುತ್ತೆ. ರೋಗ ಮತ್ತು ಕೀಟಗಳ ಬಾಧೆಯಿಂದ ಮುಕ್ತವಾಗಿರುತ್ತವೆ. ಬೆಳೆಯು ಕಳೆ ಬೀಜಗಳಿಂದ ಕೂಡ ಮುಕ್ತವಾಗಿರುತ್ತೆ. ಬೀಜ ಒಂದರಿಂದಲೇ ಅಂದ್ರೆ ಉತ್ತಮ ಗುಣಮಟ್ಟದ ಬೀಜ ಉಪಯೋಗಿಸೋದ್ರಿಂದನೇ ನಾವು ಶೇಕಡ 15-20% ಹೆಚ್ಚಿನ ಇಳುವರಿಯನ್ನ ನಾವು ವಿವಿಧ ಬೆಳೆಗಳಲ್ಲಿ ಪಡೆಯಬಹುದು. ಇದೊಂದು ದೃಢಪಟ್ಟಿರುವಂತಹ ಅಂಶ ಅಂತ ಹೇಳಬಹುದು. ಜೊತೆಗೆ ಒಟ್ಟಾರೆ ಇಳುವರಿ ಕೂಡ ಹೆಚ್ಚಾಗಿ ಬಂದೇ ಬರುತ್ತೆ ಉತ್ತಮವಾದಂತ ಗುಣಮಟ್ಟದ ಬಿತ್ತನೆ ಬೀಜಗಳನ್ನು ಬಳಸಿಕೊಂಡಾಗ. ಇನ್ನ ಈ ಬೀಜಗಳನ್ನ ಪರೀಕ್ಷೆ ಮಾಡಿಸುವಂತ ಅಗತ್ಯ ಏನಿದೆ ಅಂತೀರಿ? ಬೀಜವು ಬಿತ್ತನೆಗೆ ಯೋಗ್ಯವೇ ಅಥವಾ ಇಲ್ಲ ಅಂತನ್ನೋದನ್ನು ನಾವು ತಿಳ್ಕೊಳ್ಳೋಕ್ಕೋಸ್ಕರ ಬೀಜ ಪರೀಕ್ಷೆ ಮಾಡಿಸುವುದು ಅಗತ್ಯ ಅಂತ ಹೇಳ್ತೀನಿ. ಇದರಿಂದ ಕಳಪೆ ಹಾಗೂ ಕೀಳು ಗುಣಮಟ್ಟದ ಬೀಜನ ಬಿತ್ತನೆಯಿಂದಾಗಿ ಇಳುವರಿಯ ಮೇಲಾಗುವಂತಹ ದುಷ್ಪರಿಣಾಮ ಮತ್ತು ಆರ್ಥಿಕ ಹಾನಿಯನ್ನು ನಾವು ತಡೆಗಟ್ಟಬಹುದು. ರೈತ ಸಮುದಾಯಕ್ಕೆ ಸ್ವಲ್ಪ ಸರಬರಾಜು ಮಾಡಲಾಗುವಂತಹ ಬಿತ್ತನೆ ಬೀಜಗಳು ಆಗ್ಲೇ ತಿಳಿಸಿದಂತಹ ಗುಣಧರ್ಮಗಳನ್ನೆಲ್ಲ ಹೊಂದಿದೆಯೇ ಇಲ್ವೇ ಎಂಬುದನ್ನ ನಾವು ಇಲ್ಲಿ ವಿಜ್ಞಾನಿಗಳು ಖಾತ್ರಿಪಡಿಸಿಕೊಂಡು ಬಿತ್ತನೆ ಬೀಜದ ರಾಶಿಯಿಂದ ನಾವು ನಿಯಮಾನುಸಾರ ನಿಗದಿತ ರೀತಿಯಲ್ಲಿ ಮಾದರಿಗಳನ್ನ ತೆಗೆದು ಅದರ ಬೀಜ ಗುಣಧರ್ಮ ವಿಶ್ಲೇಷಣೆ ಮಾಡಿಸೋದು ಅತ್ಯಗತ್ಯ ಅಂತ ಹೇಳ್ತೇನೆ ಸರ್. ಇನ್ನು ಮುಖ್ಯವಾಗಿ ಈ ಬೀಜದ ಪರೀಕ್ಷೆಗೆ ನಾವು ಈ ಬೀಜಗಳ ಒಂದು ಮಾದರಿಯನ್ನ ತೆಗಿಬೇಕಾಗುತ್ತೆ. ಈ ಬೀಜದ ಮಾದರಿಯನ್ನು ತೆಗೆಯೋದು ಹೇಗೆ ಅಂತೀರಿ? ಬೀಜ ಪರೀಕ್ಷೆ ಮಾಡುವ ಮೊದಲು ನಾವು ಬೀಜ ಪರೀಕ್ಷಾ ಮಾದರಿಯನ್ನ ಹೇಗೆ ತೆಗೆಯುವುದು ಅಂತಂದ್ರೆ, ಈ ಗುಣಮಟ್ಟದ ಪರೀಕ್ಷೆಗೆ ಒಳಪಡಿಸಬೇಕಾಗಿರುವ ಒಂದು ಬೀಜದ ರಾಶಿಯಿಂದ ಆ ಮಾದರಿಯನ್ನ ನಾವು ತೆಗಿಬೇಕು. ಹೇಗೆ ಅಂತಂದ್ರೆ, ಆ ತೆಗೆದಿರೋ ಮಾದರಿ ಆ ಪೂರ್ತಿ ಆ ಬೀಜದ ರಾಶಿಯನ್ನ ಪೂರ್ಣವಾಗಿ ಪ್ರತಿನಿಧಿಸುವಂತೆ ಇರಬೇಕು. ಅಂದ್ರೆ ಅದರದ್ದು ರೆಪ್ರೆಸೆಂಟೇಟಿವ್ ಆಗಿರಬೇಕು. ಅಂತ ಬೀಜದ ರಾಶಿಯಿಂದ ನಾವು ಮಾದರಿಯನ್ನ ತೆಗಿತೀವಿ. ಈ ಬೀಜ ಪರೀಕ್ಷಾ ಮಾದರಿಯಲ್ಲಿ 4 ರೀತಿ ಮಾದರಿಯನ್ನ ನಾವು ತೆಗಿತೀವಿ ಸರ್. ಪ್ರಾಥಮಿಕ ಮಾದರಿ, ಸಂಯುಕ್ತ ಮಾದರಿ, ಸಲ್ಲಿಕೆ ಮಾದರಿ ಅಂತ. ಈ ಸಲ್ಲಿಕೆ ಮಾದರಿ ಅನ್ನೋದನ್ನ ನಾವು ಪ್ರಯೋಗಾಲಯಕ್ಕೆ ನಾವು ಅದನ್ನ ಕೊಡ್ತೀವಿ. ಅದರಿಂದ ಅವರು ಇನ್ನೊಂದು ಸ್ವಲ್ಪ ಪ್ರಮಾಣ ಅದನ್ನೆಲ್ಲ ಒಟ್ಟುಗೂಡಿಸಿ ಕಲಸಿ ಅದರಿಂದ ಸ್ವಲ್ಪ ಪ್ರಮಾಣವನ್ನು ಕಡಿಮೆ ಮಾಡಿ ಪರೀಕ್ಷೆ ಮಾದರಿಯನ್ನ ನಾವು ಪ್ರಯೋಗಾಲಯದಲ್ಲಿ ಗುಣಮಟ್ಟನ ಪರೀಕ್ಷೆ ಮಾಡಲಿಕ್ಕೆ ಉಪಯೋಗಿಸ್ತೀವಿ. ಈಗ ಮುಖ್ಯವಾಗಿ ನಮ್ಮ ರೈತರ ಒಂದು ಹಿತದೃಷ್ಟಿಯಿಂದ ಮಾತಾಡೋದಾದ್ರೆ, ನಮ್ಮ ರೈತರು ಅವರ ಬಿತ್ತನೆ ಬೀಜಗಳನ್ನ ಪ್ರಯೋಗಾಲಯಕ್ಕೆ ಕೊಡಬೇಕು ಅಂದ್ರೆ ಯಾವ ರೀತಿ ಮಾದರಿ ತೆಗಿಬೇಕು ಅಂತಿದೆ? ಅವರು ಅವರಲ್ಲಿರುವ ರಾಶಿಯಿಂದ ಈಗ ಸುಮಾರು ಅವ್ರ ಹತ್ರ ಎಷ್ಟು ಚೀಲಗಳ ರಾಶಿ ಇದೆ ಅಂತ, ಒಂದರಿಂದ 5 ಚೀಲ ಇದ್ರೆ ಪ್ರತಿ ಚೀಲದಿಂದ ಒಂದು ಪ್ರಾಥಮಿಕ ಮಾದರಿಯನ್ನ ತೆಗಿಬೇಕಾಗುತ್ತೆ. ಹಂಗೆ ಕನಿಷ್ಠ 5 ಬೇಕು. ಸಾಮಾನ್ಯವಾಗಿ 400 ಹೆಚ್ಚು ಚೀಲ ಇದ್ದಲ್ಲಿ ಕನಿಷ್ಠ 80 ಚೀಲಗಳಿಂದ ಒಂದೊಂದರಂತೆ ಒಂದೊಂದು ಪ್ರಾಥಮಿಕ ಮಾದರಿಯನ್ನ ತೆಗಿತೀವಿ. ಒಂದು ವೇಳೆ ಅದೇನಾದ್ರೂ ತೂಕದಲ್ಲಿದ್ರೆ 50 ಕೆಜಿಗಿಂತ ಕಡಿಮೆ ಇರೋ ರಾಶಿಯಾಗಿದ್ರೆ ಕನಿಷ್ಠ 3 ಪ್ರಾಥಮಿಕ ಮಾದರಿಯನ್ನ ತೆಗಿತೀವಿ. ಅದು 500 to 3000 ಏನಾದ್ರೂ ಕೆಜಿ ಇದ್ದವು ಅಂತ ಪಕ್ಷದಲ್ಲಿ 300 kg ಒಂದರಂತೆ ಒಂದು ಕನಿಷ್ಠವಾಗಿ 5 ಪ್ರಾಥಮಿಕ ಮಾದರಿಯನ್ನ ತೆಗಿತೀವಿ. ಹಾಗೆ ಅದು 2001 kg ಮೇಲೇನಾದ್ರೂ ಇದ್ರೆ, ಅಂದ್ರೆ 2 ಟನ್ ಮೇಲಿದ್ರೆ, ಅದ ನಾವು ಪ್ರತಿ 700 kg ಒಂದು ಸುಮಾರು 40 ಪ್ರಾಥಮಿಕ ಮಾದರಿಯನ್ನ ತೆಗಿತೀವಿ. ಪ್ರಾಥಮಿಕ ಮಾದರಿಯನ್ನು ತೆಗೆದಾದ್ಮೇಲೆ ಏನ್ ಮಾಡ್ಬೇಕು ಅಂತೀರಿ? ಅದನ್ನೆಲ್ಲ ಒಟ್ಟುಗೂಡಿಸಿ ಸರ್ ಸಂಯುಕ್ತ ಮಾದರಿ ಮಾಡ್ತಾರೆ ಅದನ್ನೆಲ್ಲ. ಅವಾಗ್ಲೇ ಹೇಳದ್ನಲ್ಲ ಮಾದರಿಗಳು ಎಷ್ಟು ಬರ್ತವೆ ಅಂತ. ಆ ಸಂಯುಕ್ತ ಮಾದರಿ ಪ್ರಮಾಣ ಜಾಸ್ತಿ ಇರುತ್ತೆ ಇಷ್ಟು ಪ್ರಾಥಮಿಕ ಮಾದರಿಯನ್ನ ಸೇರ್ಸಾದ್ಮೇಲೆ. ಅದರಿಂದ ನೆಕ್ಸ್ಟ್ ಸಲ್ಲಿಕೆ ಮಾದರಿ ಅನ್ನ ತೆಗಿತೀವಿ. ಅದು ಎಷ್ಟಿರ್ಬೇಕು ಅಂತಂದ್ರೆ ನಾವು ಅದು ರಾಶಿಯ ಮೇಲೆ ತೀರ್ಮಾನ ತಗೋತೀವಿ. ಈಗ ಉದಾಹರಣೆಗೆ ಭತ್ತದಲ್ಲಿ ಸಲ್ಲಿಕೆ ಮಾದರಿ ಏನಾದ್ರೂ ಅದರದ್ದು ಬೀಜದ ರಾಶಿ 20 ಇದ್ರೆ ಸಲ್ಲಿಕೆ ಮಾದರಿನ ನಾವು ಬರೀ 400 ಅಷ್ಟೇ ಪ್ರಯೋಗಾಲಯಕ್ಕೆ ಸಲ್ಲಿಕೆ ಮಾಡ್ತೀವಿ. ನಾವು ಅದರಿಂದ ಪರೀಕ್ಷೆ ಮಾಡ್ಲಿಕ್ಕೋಸ್ಕರ ಕೇವಲ ಬರೀ 40 ತಗೊಂಡು ಪರೀಕ್ಷೆ ನಡೆಸ್ತೀವಿ ಸರ್. ಯಾಕೆಂತಂದ್ರೆ ಇಲ್ಲಿ ಗುಣಮಟ್ಟದ ಬೀಜ ಅದರದ್ದು ಪ್ರಮಾಣ ಕೂಡ ತುಂಬಾ ನಾವು ಶ್ರೇಷ್ಠವಾಗಿದ್ದು ಅಂತಂದ್ರೆ ಅದನ್ನ ಉತ್ಕೃಷ್ಟವಾಗಿರೋದು, ಸೊ ಅದನ್ನ ವೇಸ್ಟ್ ಮಾಡಬಾರದು ಅಂತ ಅತಿ ಕಡಿಮೆ ಪ್ರಮಾಣ ತಗೊಂಡು ನಾವು ಪರೀಕ್ಷೆ ಮಾಡಿ ಅದಕ್ಕೆ ಅದರಿಂದ ಬಂದಂತ ರಿಸಲ್ಟ್ನ ಫಲಿತಾಂಶವನ್ನ ರೈತರು ಕೊಡ್ತೀವಿ. ಈಗ ರೈತರು ಪ್ರಯೋಗಾಲಯಕ್ಕೆ ಬೀಜದ ಮಾದರಿಯನ್ನ ಹೇಗೆ ಸಲ್ಲಿಸಬೇಕಾಗುತ್ತೆ ಒಂದ್ಸರಿ ಈ ಮಾದರಿ ತೆಗೆದುಕೊಂಡ್ಮೇಲೆ? ಈಗ ಬೀಜ ಪ್ರಯೋಗಾಲಯಕ್ಕೆ ಸಲ್ಲಿಸುವಂತಹ ಮಾದರಿಯನ್ನ ನಾವು ನಿಗದಿತ ರೀತಿಯಲ್ಲಿ ಬೀಜ ಮಾದರಿ ಚೀಲದಲ್ಲಿ ತುಂಬಿ ಬೀಜದ ರಾಶಿಯ ಎಲ್ಲಾ ಅಗತ್ಯ ವಿವರಗಳನ್ನ ಒಳಗೊಂಡಿರಬೇಕು. ಅಂದ್ರೆ ಬೀಜ ಮಾದರಿ ಕೂಪನ್ ಜೊತೆ ಇಟ್ಟು ಸೀಲ್ ಮಾಡಿ ಸಾಧ್ಯವಾದಷ್ಟು ಬೇಗ ಪರೀಕ್ಷಾ ಪ್ರಯೋಗಾಲಯಕ್ಕೆ ರವಾನಿಸಬೇಕು ಆ ಮಾದರಿಯನ್ನ. ನಾವು ಇಲ್ಲಿ ಒಂದು ಅಂಶ ಗಮನಿಸಬೇಕಾಗಿರೋದೇನು ಅಂದ್ರೆ ತೇವಾಂಶ ಪರೀಕ್ಷೆಗೋಸ್ಕರ 50 ಬೀಜ ಮಾದರಿಯನ್ನ 700 kg ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಸೀಲ್ ಮಾಡಿ ಪ್ರತ್ಯೇಕವಾಗಿ ಕಳಿಸಬೇಕು. ಅಂದ್ರೆ ತೇವಾಂಶ ಅದಕ್ಕೆ ಯಾಕೆ ಅಂದ್ರೆ ಹೌದು ವಾತಾವರಣದಲ್ಲಿರುವ ತೇವಾಂಶ ಬೀಜದ ಜೊತೆ ಸೇರ್ಕೊಂಡ್ರೆ ಅದು ನಮಗೆ ಫಲಿತಾಂಶ ಏರುಪೇರಾಗುತ್ತೆ. ಸೊ ಅದನ್ನ ನಾವು 700 kg ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಪ್ಯಾಕ್ ಮಾಡಿ ಪ್ರತ್ಯೇಕವಾಗಿ ಕಳಿಸಬೇಕು. ಈಗ ಒಂದ್ಸರಿ ರೈತರು ತಮ್ಮ ಬೀಜದ ಮಾದರಿಯನ್ನ ಪ್ರಯೋಗಾಲಯಕ್ಕೆ ಸಲ್ಲಿಸಿದರೆ ಅಂತ ಇಟ್ಕೊಳ್ಳೋಣ, ಆಮೇಲೆ ಪ್ರಯೋಗಾಲಯದಲ್ಲಿ ಏನೇನು ಮಾಡಲಾಗುತ್ತೆ ಅಂತೀರಿ? ಪ್ರಯೋಗಾಲಯದಲ್ಲಿ ನಮಗೆ ಮಾದರಿ ಸಲ್ಸಾದ್ಮೇಲೆ ನಾವು ಅದರಲ್ಲಿ ಮೊದಲು ತೇವಾಂಶ ಪರೀಕ್ಷೆ ಮಾಡ್ತೀವಿ, ಆಮೇಲೆ ಭೌತಿಕ ಶುದ್ಧತೆ ಪರೀಕ್ಷೆ ಮಾಡ್ತೀವಿ, ಅದಾದ ನಂತರ ಅದರಲ್ಲಿ ಮೊಳಕೆ ಪ್ರಮಾಣ ಪರೀಕ್ಷೆ ಅಂತ ಮಾಡ್ತೀವಿ. ಅದಾದ್ಮೇಲೆ ನಮಗೆ ಬೇಕು ಅಂತಂದ್ರೆ ಅದರದ್ದು ಆನುವಂಶಿಕ ಶುದ್ಧತೆ ಎಷ್ಟಿದೆ ಅಂತ ನೋಡ್ಲಿಕ್ಕೋಸ್ಕರ ಅದನ್ನು ಮಾಡ್ತೀವಿ. ಪ್ರಯೋಗಾಂಶಿಕ ಶುದ್ಧತೆಯನ್ನು ಕೂಡ ಮಾಡ್ತೀರಿ? ಹೌದು. ಈ ಎಲ್ಲಾ ಪರೀಕ್ಷೆಗಳಲ್ಲಿ ಉತ್ತೀರ್ಣವಾದ್ರೆ ಮಾತ್ರ ನಾವು ಆ ಬೀಜದ ರಾಶಿಯನ್ನ ನಾವು ರೈತರಿಗೆ ಫಸಲು ಬೆಳೆಯಕ್ಕೋಸ್ಕರ ವಿತರಣೆಗೆ ಕಳಿಸ್ತೇವೆ. ಅಂದ್ರೆ ಭೌತಿಕ ಪರೀಕ್ಷೆ ಅಂದ್ರೆ ನೋಡಿದ ತಕ್ಷಣ ಅದು ಹೇಗೆ ಕಾಣುತ್ತೆ ಅನ್ನೋದ್ರ ಮೇಲೆ ಆಧಾರಿತವಾಗಿರುತ್ತೆ. ಅದರಲ್ಲಿ ಏನೇನು ಅಂಶಗಳನ್ನು ನೋಡ್ತೀರಿ ಸರ್? ಭೌತಿಕ ಶುದ್ಧತೆ ಪರೀಕ್ಷೆ ಅಂತಂದ್ರೆ ಸಾಮಾನ್ಯವಾಗಿ ಅದು ಈಗ ಬೀಜದ ರಾಶಿ ಒಕ್ಕಣೆ ಮಾಡಾದ್ಮೇಲೆ ಅದನ್ನ ನಮ್ಮ ಪ್ರಯೋಗಾಲಯಕ್ಕೆ ಅದರಿಂದ ಅವರು ರಾಶಿಯಿಂದ ಮಾದರಿ ತೆಗೆದು ಕಳಿಸಿರ್ತಾರೆ. ಅದರಲ್ಲಿ ಕಸ ಕಡ್ಡಿ ಒಡೆದೋಗಿರೋ ಬೀಜ ಬೇರೆ ಯಾವುದೋ ರೋಗರಹಿತ ಬೀಜ ಅಥವಾ ಧೂಳು ಎಲ್ಲ ಇರುತ್ತೆ ಸರ್, ಬೆರಕೆಯಾಗಿರುತ್ತೆ. ಸೊ ಈಗ ಆ ಬೆರಕೆ ಬೀಜದಲ್ಲಿ ಶುದ್ಧ ಬೀಜನ ನಾವು ಬೇರ್ಪಡಿಸಿ ಆ ಕಸ ಕಡ್ಡಿನೆಲ್ಲ ಬೇರ್ಪಡಿಸ್ತೀವಿ. ಸೊ ಅದು ಭೌತಿಕ ಶುದ್ಧತಾ ಪರೀಕ್ಷೆ ಅಂತೀವಿ. ಅದನ್ನ ನಾವು ಇಲ್ಲಿ ನಿಮ್ನ ಮಸೂರ ಎಲ್ಲ ಉಪಯೋಗಿಸಿ ಅದಕ್ಕೆ ಅಂತ ಬೋರ್ಡ್ ಇದೆ ಅದರ ಮೇಲಿಟ್ಟು ನೋಡಿ ಆ ಕಸ ಕಡ್ಡಿ ಎಲ್ಲ ಸೆಪರೇಟ್ ಮಾಡಿ ನಾವು ಪರೀಕ್ಷಾ ಮಾದರಿಯಿಂದ ಇವನ್ನೆಲ್ಲ ಮಾಡ್ತೀವಿ ಸರ್. ಅಂದ್ರೆ ಬೇರೆ ಬೇರೆ ಅಂಶಗಳಿಗಾಗಿ, ಭೌತಿಕ ಅಂಶಗಳಿಗಾಗಿ ಗಮನಿಸ್ತೀವಿ. ನಾನಾಗ್ಲೇ ಭತ್ತದ ಬೆಳೆಯಲ್ಲಿ ಒಂದು ಉದಾಹರಣೆ ಕೊಟ್ಟೆ. ಈ ಭೌತಿಕ ಶುದ್ಧತೆ ಭತ್ತದಲ್ಲಿ ಸಾಮಾನ್ಯವಾಗಿ 98% ಇರಬೇಕು ಶೇಕಡ ಈ ಒಂದು ಭತ್ತದಲ್ಲಿ. ಹಾ ಹೌದು. 2% ಅಷ್ಟು ಕಸ ಕಡ್ಡಿ ಅಥವಾ ಇತರೆ ಧೂಳು ಇದಷ್ಟು ಅದು ಇದ್ರೂ ನಡೆಯುತ್ತೆ. 2% ಅಷ್ಟು ಇರಬೇಕು. ಇನ್ನೊಂದು, ಈ ಬೀಜದ ಭ್ರೂಣ ಮೊಳಕೆ ಬರಬೇಕು ಅಂದ್ರೆ ತೇವಾಂಶ ಬಹಳ ಮುಖ್ಯ. ತೇವಾಂಶ ಹಿತಕರವಾಗಿದೆ ಅಂತ ಹೆಂಗೆ ಪರೀಕ್ಷೆ ಮಾಡೋದು? ನಾವು ಇಲ್ಲಿ ತೇವಾಂಶ ಪರೀಕ್ಷೆಯನ್ನ ನಮ್ಮ ಪ್ರಯೋಗಾಲಯದಲ್ಲಿ ಓವನ್ ಉಪಯೋಗಿಸಿ ಮಾಡ್ತೀವಿ ಸರ್. ಇಲ್ಲ ಅಂತಂದ್ರೆ ತೇವಾಂಶ ಪರೀಕ್ಷಾ ಉಪಕರಣಗಳನ್ನ ಕೂಡ ಉಪಯೋಗಿಸಿ ಬೇಗ ಅಂತಂದ್ರೆ ಇದಕ್ಕೆ ತಗಲುವಂತ ಸಮಯ ತುಂಬಾ ಕಡಿಮೆ ಆಗಿರುತ್ತೆ. ಆ ಉಪಕರಣಗಳನ್ನ ಉಪಯೋಗಿಸಿ ಕೂಡ ಮಾಡ್ತೀವಿ. ಇಲ್ಲ ಅಂತಂದ್ರೆ ತುಂಬಾ ಕರೆಕ್ಟ್ ಆಗಿ ಆಕ್ಯುರೇಟ್ ಆಗಿರ್ಬೇಕು ಅಂತಂದ್ರೆ ಓವನ್ ಕೂಡ ಉಪಯೋಗಿಸಿ ಮಾಡ್ತೀವಿ ಸರ್. ಈ ತೇವಾಂಶ ಆಧಾರದ ಮೇಲೆ ನಾವು ಬೀಜವನ್ನ ಎಷ್ಟು ದಿನಗಳ ಕಾಲ ಸಂಗ್ರಹಣೆ ಮಾಡಬಹುದು ಅನ್ನೋದಕ್ಕೋಸ್ಕರ ಇಲ್ಲಿ ತೇವಾಂಶವನ್ನ ಪರೀಕ್ಷೆ ಮಾಡ್ತೀವಿ. ಒಂದ್ ವೇಳೆ ತೇವಾಂಶ ಜಾಸ್ತಿ ಇತ್ತು ಅಂತಂದ್ರೆ ಅದನ್ನ ನಾವು ದೀರ್ಘಕಾಲದವರೆಗೂ ಸಂಗ್ರಹಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ತೇವಾಂಶ ಎಷ್ಟಿದೆ ಅಂತ ನಾವು ನೋಡ್ಬಿಟ್ಟು ತೇವಾಂಶ ಪ್ರಮಾಣದ ಮೇಲೆ ನಾವು ನಿರ್ಧಾರ ಮಾಡಬಹುದು. ಸಾಧಾರಣವಾಗಿ ಏಕದಳ ಧಾನ್ಯಗಳಿಗೆ 8% ಇರಬೇಕು ಅಂತ ಹೇಳ್ತೀರಿ, ಅಂದ್ರೆ 10-12% ಇರಬಹುದು. ಹೌದು ಸರ್. ದ್ವಿದಳ ಧಾನ್ಯಗಳಿಗೆ 9%, ಎಣ್ಣೆಕಾಳುಗಳಿಗೆ 10%, ಈ ರೀತಿಯಾಗಿ ಒಂದು ಅಂದಾಜಾಗಿ ಆ ಒಂದು ಮಟ್ಟದಲ್ಲಿದ್ರೆ ಒಳ್ಳೇದು ಅಂತೀರಿ. ಹೌದು ಸರ್. ಇನ್ನು ಮುಖ್ಯವಾಗಿ ತೇವಾಂಶದ ಪರೀಕ್ಷೆ ನಂತರ ನಮ್ಮ ರೈತ ಬಾಂಧವರಿಗೆ ಹೆಚ್ಚು ಪ್ರಭಾವ ಬೀರುವಂತದ್ದು ಮೊಳಕೆ ಪ್ರಮಾಣದ ಪರೀಕ್ಷೆ. ಹೌದೌದು ಸರ್. ಇದರಲ್ಲಿ ಹೇಗೆ ತಾವು ಈ ಮೊಳಕೆ ಪ್ರಮಾಣವನ್ನು ಪರೀಕ್ಷೆ ಮಾಡ್ತೀರಿ ಅಂತ ಸರ್? ಈ ಮೊಳಕೆ ಪ್ರಮಾಣ ಪರೀಕ್ಷೆ ಮಾಡ್ಲಿಕ್ಕೋಸ್ಕರ ನಾವು ಭೌತಿಕ ಶುದ್ಧತೆ ಪರೀಕ್ಷೆಯಲ್ಲಿ ಪರೀಕ್ಷೆ ಮಾಡಿ ಅದರಿಂದ ಬಂದಿರುವಂತಹ ಶುದ್ಧ ಬೀಜನ ನಾವು ಬೇರ್ಪಡಿಸಿ ಸೆಪರೇಟ್ ಆಗಿ ಇಟ್ಟಿರ್ತೀವಿ. ಆ ಬೇರ್ಪಡಿಸಿದಂತಹ ಶುದ್ಧ ಬೀಜದಿಂದ ನಾವು ಮೊಳಕೆ ಪ್ರಮಾಣ ಪರೀಕ್ಷೆಯನ್ನ ಮಾಡ್ತೇವೆ. ಈ ಮೊಳಕೆ ಪ್ರಮಾಣದ ಪರೀಕ್ಷೆ ಮಾಡೋದಕ್ಕೋಸ್ಕರ ನಾವು ಎಷ್ಟೊಂದು ಮಾಧ್ಯಮಗಳನ್ನ ಉಪಯೋಗಿಸ್ತೀವಿ ಸರ್? ಯಾವ್ಯಾವ ಮಾಧ್ಯಮಗಳನ್ನ ಬಳಸ್ಕೊಂಡು?